ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದ ಕಾರ್ಯಕ್ರಮ ಕೃಷಿ ಸಿರಿ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 08272200006. ರೈತ ಬಾಂಧವರೇ ನಮಸ್ಕಾರ. ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಕೃಷಿ ಸಿರಿ ಮೂಡಿಬರ್ತಾ ಇದೆ. ನೀವು ಸಂಪರ್ಕ ಮಾಡಿ ಮಾತನಾಡಬಹುದು, ಹಾಗೆ ಪ್ರಶ್ನೆಗಳಿಗೆ ಉತ್ತರ ಹೇಳಲಿಕ್ಕೆ ಪ್ರಯತ್ನ ಮಾಡಿ. 08272200006. ಕೊಡಗು ಜಿಲ್ಲೆಯ ಕೃಷಿಕರು, ಯುವಕರು, ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರೆ ನಾವು ಇಷ್ಟಪಡ್ತೀವಿ. ಹೊರಗಿನವರು ಸಂಪರ್ಕ ಮಾಡಬೇಡಿ ಅಂತಲ್ಲ, ಕೊಡಗಿನ ಜನತೆಗೆ ಹೆಚ್ಚು ಆದ್ಯತೆ, ಉಳಿದವರು ಪ್ರಯತ್ನ ಮಾಡಿ. ಕೇಳಿದ್ರೆ ಮಡಿಕೇರಿ ಆಕಾಶವಾಣಿಯ ಕಾರ್ಯಕ್ರಮಗಳು ಬರೀ ಕೊಡಗಿಗಲ್ದಲ್ಲೇ ಅಕ್ಕಪಕ್ಕದ ಜಿಲ್ಲೆ ಯಾಕೆ, ಹೊರಗಡೆ ಜಿಲ್ಲೆ, ಹೊರಗಡೆ ರಾಜ್ಯ, ಹೊರಗಡೆ ದೇಶಗಳಲ್ಲೂ ಆಲಿಸಬಹುದು. ನ್ಯೂಸ್ ಆನ್ ಏರ್ ಆಪ್ನ ಮೂಲಕ ನೀವು ಕಾರ್ಯಕ್ರಮಗಳನ್ನು ಕೇಳಬಹುದು. ಇವತ್ತು ನಮ್ಮ ಯುವ ರೈತರು ಕೆಲವಾರು ಭಾಗಗಳಲ್ಲಿ ಒಳ್ಳೆ ಆಸಕ್ತಿಯಿಂದ ಕೃಷಿಯಲ್ಲಿ ನಿರತರಾಗಿದ್ದಾರೆ, ಸಾಧನೆ ಮಾಡ್ತಿದ್ದಾರೆ. ಯುವತಿಯರು ಸಹ ಭಾಗಿಯಾಗಿ ಬೆರಗುಗೊಳಿಸ್ತಿದ್ದಾರೆ. ಇನ್ನು ವಯಸ್ಸಾಗಿದ್ದರೂ ಅದರ ಅಡೆತಡೆಗಳನ್ನು ಇಟ್ಕೊಳ್ದಲ್ಲೇ ಆಸಕ್ತಿಯಿಂದ ಉಲ್ಲಾಸದಿಂದ ಆಲಿಸ್ತಾ ಕಾರ್ಯಕ್ರಮ ಪ್ರಸಾರದಲ್ಲಿ ರಸಪ್ರಶ್ನೆಗಳಿಗೆ ಉತ್ತರ ಹೇಳಲಿಕ್ಕೆ ಪ್ರಯತ್ನ ಮಾಡಿ. ಕೃಷಿ ಸಿರಿ ಈ ಕಾರ್ಯಕ್ರಮಕ್ಕೆ ನೀವು ಸಂಪರ್ಕ ಮಾಡಲಿಕ್ಕೆ ಸಂಖ್ಯೆ 08272200006. ಕರೆಗಳನ್ನು ಸ್ವೀಕರಿಸ್ತಾ ಹೋಗೋಣ, ಮಾತಾಡ್ತಾ ಹೋಗೋಣ. ನಮಸ್ಕಾರ, ಮಾತಾಡಿ ಯಾರು? ಹಲೋ ನಮಸ್ತೆ ಸರ್, ನಾನು ಪುತ್ತೂರಿನಿಂದ ಸರಸ್ವತಿ ಮಾತಾಡಿದ್ದೆ. ಸರಸ್ವತಿ ಅವರು ಕೊಡಗಿನವರು ಮಾತಾಡ್ಲಿ ಅಂತ ಅನ್ಕೊಂಡು ನಾವು ಅಪೇಕ್ಷೆ ಪಡ್ತೇವೆ. ಮತ್ತೆ ಕೊಟ್ಟೆ. ಇಲ್ಲ ಇಲ್ಲ, ಮಾತಾಡ್ತಾರೆ ಮಾತಾಡ್ತಾರೆ. ಆಗ್ಲಿ, ಧನ್ಯವಾದ. ನೋಡಿ ಶ್ರೋತೃಗಳೇ, ಕೊಡಗಿನವರು ಸಂಪರ್ಕ ಮಾಡ್ತಾ ಇಲ್ಲ, ಅದಕ್ಕೆ ಕಾಯ್ತಾ ಇದ್ವಿ ಅಂತ ಸರಸ್ವತಿ ಅವರು ಹೇಳ್ತಾರೆ. ಕೊಡಗಿನ ಕೃಷಿಕರಿಗೆ ಆದ್ಯತೆ ಇದೆ. ನಿಮ್ಮ ಅನುಭವಗಳನ್ನ ನಾವು ಕೇಳಲಿಕ್ಕೆ, ಇತರರು ಕೇಳೋ ರೀತಿಯಲ್ಲಿ ನಾವು ನಿಮಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದೀವಿ. ಕೊಡಗಿನ ಕೃಷಿಕರು, ಯುವತಿಯರು, ಯುವಕರು, ಒಟ್ಟಾರೆ ಕೃಷಿಯಲ್ಲಿ ಭಾಗಿಯಾಗಿರೋರು ಮಾತನಾಡಿ. ಕರೆಗಳು ಬರ್ತದೆ, ಮಾತಾಡ್ತಾ ಹೋಗೋಣ. ನಮಸ್ಕಾರ, ಮಾತಾಡಿ. ನಿಮ್ಮ ರೇಡಿಯೋ ಸದ್ದು ಕಡಿಮೆ ಮಾಡಿ. ನಿಮ್ಮ ಹೆಸರು ಹೇಳಿ. ನಿಮ್ಮ ರೇಡಿಯೋ ಸದ್ದು ಕಡಿಮೆ ಮಾಡಿ, ರೇಡಿಯೋದಿಂದ ಸ್ವಲ್ಪ. ನಿಮ್ಮ ಹೆಸರು? ಸರ್, ನನ್ನ ಹೆಸರು ಪಳಂಗಪ್ಪ ಅಂತ. ಪಳಂಗಪ್ಪನವ್ರು ಎಲ್ಲಿಂದ ಸರ್? ನಾನು ನನ್ನ ನೇಟಿವ್ ಬಂದ್ಬಿಟ್ಟು ಸಮರ್ಪೇಟೆ, ಬಟ್ ನಾನು ಈಗ ವಾಸ ಇರೋದೊಂದು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು ಬಿಳುಗುಲ ಗ್ರಾಮದಲ್ಲಿ. ಓಹೋ, ಅಲ್ಲಿಂದ ಮಾತಾಡ್ತಾ ಇದ್ದೀರಾ? ಹೌದು ಸರ್. ಅಲ್ಲಿ ತೋಟ ಮಾಡಿದೀರಾ? ಇಲ್ಲ ಸರ್, ನಾನು ರಿಯಲ್ ಆಗಿ ನಾನು ಕೃಷಿಕನೇ, ಬಟ್ ನಾನು ಸಂತೆ ಬಿಸ್ನೆಸ್ ಮಾಡ್ತಾ ಇದ್ದೆ. ಮನೆ ಹತ್ರ ಕೈತೋಟ ತರಕಾರಿ ತೋಟ ಬೆಳೀತಾ ಇದ್ದೆ. ಹಿಂದ್ಗಡೆ ಜಾಗದಲ್ಲಿ ತರಕಾರಿ ಬೆಳೀತಾ ಇದ್ದೆ ತುಂಬಾ. ಈಗ ಪಳಂಗಪ್ಪನವರು ಬೆಳೀತಾ ಇದ್ದೆ. ಅಲ್ಲ, ಎಲ್ಲಿಂದ ಮಾತಾಡ್ತದಿರಿ ತಾವು? ಮೂಡಿಗೆರೆಯಿಂದ. ಮೂಡಿಗೆರೆಯಿಂದ. ಈಗ ಅಲ್ಲಿ ವಾಸ ಇದ್ದೀರಾ? ಸರ್, ಈಗ ಮೂಡಿಗೆರೆಯಲ್ಲೇ ವಾಸ ಇದ್ದೇನೆ. ಓಹೋ, ತೋಟ ಏನಾದ್ರೂ ಮಾಡಿದ್ರೆ? ಕಮಲ್ಪೇಟೆಯಲ್ಲಿ ಜಮೀನ್ ಇದೆ, ಬಟ್ ಅದನ್ನೆಲ್ಲ ನಮ್ಮ ಈ ಕಾಡು ಪ್ರಾಣಿಗಳ ಹಾವಳಿಯಿಂದ ಎಲ್ಲ ಹಾಳು ಬಿಟ್ಟು ಬಂದು ಇಲ್ಲಿ ನಾನು ಒಂದು 25 ವರ್ಷದಿಂದ ಇಲ್ಲಿ ವಾಸ ಮಾಡ್ತಾ ಇದ್ದೀನಿ. ಏನ್ ಮಾಡ್ತಾ ಇದ್ರಿ ಅಲ್ಲಿ ಪಳಂಗಪ್ಪನವ್ರು ತಾವು? ಸರ್, ಇಲ್ಲಿ ಸಂತೆ ಬಿಸ್ನೆಸ್ ಮಾಡ್ತಾ ಇದ್ದೆ. ಈಗ ಇತ್ತೀಚೆಗೆ ರೀಸೆಂಟ್ ಆಗಿ ನನಗೊಂದು ಸಣ್ಣದೊಂದು ಅಪಘಾತ ಆಗಿ ಈಗ ನಾನು ಬೆಡ್ ಪೇಷಂಟ್ ಸರ್. ನಾನು ಹೌದು ಸರ್, ಈ ಹಿಂದೆ ನಾನು ಓದೋರನ್ನು ಆಚೆಯವ್ರನ್ನ ಮಾತಾಡಿದ್ದೆ, ತಮ್ಮ ಹತ್ರ ಕಾಣಿಸ್ತೆ. ಓಕೆ, ಆಗ್ಲಿ. ನಿಮ್ಗೆ ಪ್ರಶ್ನೆ ಪಳಂಗಪ್ಪನವ್ರೆ, ಬೇಗ ನೀವು ವಾಸಿಯಾಗಿ ಯಥಾ ರೀತಿ ನಿಮ್ ಜೀವನ ಸಾಗಿಸುವಂತಾಗ್ಲಿ, ಒಳ್ಳೇದಾಗ್ಲಿ. ಪಳಂಗಪ್ಪನವ್ರೆ, ಒಂದು ಪ್ರಶ್ನೆ ತಮಗೆ. ಸರ್, ನಿಮ್ಮ ಧ್ವನಿ ನನಗೆ ಕರೆಕ್ಟ್ ಆಗಿ ಕೇಳಿಸ್ತಾ ಇಲ್ಲ, ಚಿಕ್ಕದಾಗಿ ಕೇಳಿಸ್ತಾ ಇದೆ. ಚಿಕ್ಕದಾಗಿ ಕೇಳಿಸ್ತಾ ಇದೆಯಾ? ಹಲೋ. ಹೌದಾ, ಚಿಕ್ಕದಾಗಿ ಕೇಳಿಸ್ತಾ ಇದೆಯಾ? ಇಲ್ಲ ಸರ್, ಕೇಳಿಸ್ತಾ ಇಲ್ಲ. ಕೇಳಿಸ್ತಾ ಇಲ್ವಾ? ಓಕೆ, ಹಾಗೆ ಇರ್ರಿ, ಹಾಗೆ ಇರ್ರಿ. ಹಲೋ, ಈ ಕೇಳ್ತಾ? ಈ ಕೇಳ್ತಾ? ಹೇಳಿ. ಈ ಕೇಳ್ತಾ? ಓಕೆ, ನಿಮಗೆ ಪ್ರಶ್ನೆ ಹೇಳಿ ಸರ್. ಬೆಂಕಿ ರೋಗ ಯಾವ ಬೆಳೆಯಲ್ಲಿ ಹಾನಿ ಮಾಡುತ್ತೆ? ಯಾವ್ದು ಸರ್, ಯಾವ ರೋಗ? ಬೆಂಕಿ ರೋಗ. ಬೆಂಕಿ ರೋಗ ಭತ್ತದ ಬೆಳೆಯನ್ನು ಹಾಳು ಮಾಡುತ್ತೆ ಸರ್. ಅಲ್ವಾ? ಹೌದು ಹೌದು, ಸರಿಯಾಗಿ ಹೇಳಿದ್ರಿ. ಭತ್ತದಲ್ಲಿ ವಿಪರೀತವಾಗಿ ಹಾನಿ ಮಾಡುವ ರೋಗ ಬಂದು ತುಂಬಾ ಹಾಳು ಮಾಡುತ್ತೆ. ಅದರ ಸೋಗೆ ಅದು ಇದೆಲ್ಲ ಬಿಳಿಯಾಗಿ ತುಂಬಾ ಹಾಳಾಗುತ್ತೆ ಸರ್. ಹೌದು ಹೌದು. ಹೌದು. ಪಳಂಗಪ್ಪನವರೇ ಧನ್ಯವಾದ, ನಮಸ್ಕಾರ. ಧನ್ಯವಾದಗಳು ಸರ್. ಕೇಳಿದ್ರೆ, ಬೆಂಕಿ ರೋಗವನ್ನ ನಿಯಂತ್ರಣ ಮಾಡಲಿಕ್ಕೆ ಏನೆಲ್ಲ ಕಸರತ್ತನ್ನ ಬಳಸ್ಕೊಂಡು ಪ್ರಯತ್ನ ಪಟ್ಟರೂ ಎಷ್ಟೋ ಕಡೆಗೆ ಆಗೋದಿಲ್ಲ. ಆ ರೀತಿಯ ತೊಂದರೆಗಳು ಎದುರಾಗ್ತವೆ. ಬೆಂಕಿ ರೋಗ ಭತ್ತದಲ್ಲಿ ವಿಪರೀತವಾಗಿ ಹಾನಿ ಮಾಡುತ್ತೆ. ಮುಂದಿನ ಕರೆ. ನಮಸ್ಕಾರ. ವ್ಯತ್ಯಾಸ ಆಯಿತು. ಕೊಡಗಿನಲ್ಲಿ ಬಹಳಷ್ಟು ಜನ ಭತ್ತವನ್ನು ಬೆಳ್ಕೊಳ್ತದಿರಿ, ಇಷ್ಟಪಟ್ಟು ಭತ್ತದ ಸಾಗುವಳಿಯಲ್ಲಿ ತೊಡಸ್ಕೊಳ್ತೀರಿ. 16 ತಳಿಗಳಿದ್ದಾವೆ, ಎಲ್ಲವೂ ಬೆಂಕಿ ರೋಗಕ್ಕೆ ಬಲಿಯಾಗೋದಿಲ್ಲ. ಮುಂದಿನ ಕರೆ. ನಮಸ್ಕಾರ, ಹೇಳಿ. ಯಾರು ತಾವು? ಹೇಳಿ. ಹಲೋ. ಹಾ, ತಮ್ಮ ಹೆಸರು? ಸರ್, ನಾನು ದಿನೇಶ್ ಕೆ ಬಿ, ಕಾನೂರಿಂದ. ದಿನೇಶ್ ಅವರು ಕಾನೂರು ಅಂದ್ರಲ್ವಾ? ಕಾನೂರು ಅಂತ ನಾನು ಹೇಳಿದೆ. ಈಗ ಪನ್ನಪೇಟೆ ಅದೇ ಕಾನೂರು ಅಂತಾನೆ ಹೇಳಿದೆ. ಹೌದು, ಪನ್ನಪೇಟೆ ತಾಲೂಕಲ್ವಾ? ನಿಮ್ಮ ಪರಿಚಯ ಮಾಡಿಕೊಡ್ಬೋದ ದಿನೇಶ್ ಅವ್ರೆ? ನಿಮ್ಮ ಪರಿಚಯ ಮಾಡಿಕೊಡಿ. ನಾನು ಕೃಷಿಕ, ಭತ್ತ ಬೆಳಿತೇನೆ. ಎಷ್ಟು ಎಕರೆ? 4 ಎಕರೆ. 4 ಎಕರೆ. ಯಾವ ತಳಿ ಬೆಳಿತೀರಿ? ಕಾಫಿ, ಕಾಳ್ಮೆಣಸು, ಮತ್ತೇನಾದ್ರು ಒಳಗಡೆ ಕಿತ್ತಳೆ? ಕಿತ್ತಳೆನೂ ಇದೆಯಾ? ಇದೆ. ಎಷ್ಟಿದಾವೆ ಕಿತ್ತಳೆ? ಕಿತ್ತಳೆ ಏಕಲಕ್ಕಲ್ಲ ಸರ್, ಅದೇ ಮೊದಲು ಕಾಫಿ ತೋಟ ಮಾಡುವಾಗ 2 ಲೈನ್ ಮಧ್ಯದಲ್ಲಿ 1 ಗಿಡ ನಾಡೋದು, ಅಂದ್ರೆ 5 ಗಿಡದ ಮಧ್ಯೆ 1 ಕಿತ್ತಳೆ ಗಿಡ ನಾಡೋದು. ಅದೀಗ ಸುಮಾರು ಗಿಡ ಹಾಳಾಗಿ 3 ಗಿಡ ಇದೆ ಸರ್ ಅಷ್ಟೇ. ಮತ್ತೆ ಹಾಕ್ತಾ ಇರ್ತೀರಿ ಅಲ್ವಾ? ಮತ್ತೆ ಅದು ಹಾಕಿದ್ರೆ ಉಳಿತಾ ಇದೆ ಸರ್, ಆಗ್ತಾ ಇದೆ, ಮೇಲೆ ಬರ್ತಾ ಇಲ್ಲ, ಯಾಕಂದ್ರೆ ಕಾಫಿ ಗಿಡ ಕೂಡೋಗಿದ್ರಿಂದ. ದೊಡ್ಡ ಗಿಡಗಳನ್ನ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಕೆಲವೊಬ್ರು ಹೇಳ್ತಾರೆ. ಇಲ್ಲ ಸರ್, ನಾನು ಬಡ್ಡೆ ತಂದು ಹಾಕಿದೆ, ಅದು ಅಷ್ಟು ಪ್ರಯೋಜನ ಆಗ್ಲಿಲ್ಲ. ಹೌದಾ? ಎಲ್ಲ ಎಲ್ಲೋ ಕಲರ್ ಹಿಡಿದು ಹಾಳಾಗ್ತದೆ. ನಾವು ನಾಳಿಲ್ ನಾಡದ್ದು ಒಬ್ಬರದು ಪ್ರಸಾರ ಮಾಡ್ತಿದ್ವಿ, ಹರೀಶ್ ಅನ್ಕೊಂಡು, ಕಿರಗಂದೂರು ಗ್ರಾಮದವರು. ಅವರ ಹೇಳೋ ಪ್ರಕಾರ ಏನಂದ್ರೆ, 2 ಸೋಮವಾರಪೇಟೆ ತಾಲೂಕು, ಅವ್ರು ಹೇಳಿದ 2 ವರ್ಷದ ಗಿಡಗಳನ್ನ ಹಾಕಿದ್ರೆ ಸ್ವಲ್ಪ ನೆರಳಿರುವ ತೋಟದಲ್ಲೂ ಗಿಡ ಎದ್ಬಿಡುತ್ತೆ, ಫಸಲು ಆರಾಮಾಗಿ ಬರುತ್ತೆ ಅಂತ ಹೇಳ್ತಿದ್ದಾರೆ. ಒಂದು ಸರ್, ಈ ನಮ್ಮ ಕಡೆ ಅಷ್ಟು ಮಳೆ ಇಲ್ಲ, ಸೋಮವಾರಪೇಟೆ ಹಾಕಿದ್ರೆ ಆದಷ್ಟು ಮಳೆ ಇಲ್ಲ. ಒಂದು ಪ್ಲಸ್ ನಮ್ದು ಫಾರೆಸ್ಟ್ ಸೈಡ್ ತುಂಬಾ, ಈಗ ನವೆಂಬರ್ ಇಂದ ನೆಕ್ಸ್ಟ್ ಜೂನ್ ತನಕ ತುಂಬಾ ಬಿಸಿಲಿರುತ್ತೆ. ಓಹೋಹೋ, ಅದೊಂದು ಡ್ರಾಬ್ಯಾಕ್ ಇದೆ. ನೀರ್ ಕೊಡ್ಲಿಕ್ಕೆ ಆಗಲ್ವಾ ನಿಮ್ಗೆ? ನೀವೇ ಕೊಡ್ತೇವೆ ಸರ್. ಮಾಮೂಲಿ ಕಾಫಿಗೆ 2000 ನೀವು ಕೊಡೋದಿದೆ ಅದ. ಅದಕ್ಕೆ ನಿಮಗೆ ಮಾರ್ಚ್ ಏಪ್ರಿಲ್ ಒಂದು 10 ವರೆಗೆ ಮುಗಿದೋಗ್ತದೆ. ಇನ್ನು ಏಪ್ರಿಲ್ ಇಂದ ಅಡ್ಡ ಮಳೆ ಸಿಕ್ಕದೆ ಬಚ್ಚಾವ್, ಇಲ್ಲಾಂತಂದ್ರೆ ಬಿಸಿಲಿಗೆ ತಾವಿದೆ. ಪ್ರಯತ್ನ ಮಾಡಿ, ಪ್ರಯತ್ನ ಮಾಡಿ. ಈಗ ಏನ್ ಗೊತ್ತ, ಇದು ಆಗಲ್ಲ ಅದಾಗಲ್ಲ ಅನ್ನೋದಕ್ಕಿಂತ ಆಗಲ್ಲ ಆಗುತ್ತೆ. ಬಟ್ ಅದೇ ಈಗ 100 ಗಿಡ ನೆಟ್ರೆ ಒಂದು 10 ಗಿಡ ಉಳಿಯುತ್ತೆ. ಅಲ್ಲ ಸುತ್ತಮುತ್ತ ಸ್ವಲ್ಪ ಬಿಸಿಲು ಬರೋ ತರ ಏನಾದ್ರು ಮಾಡ್ಕೊಂಡು ಮಾಡಿದ್ರೆ ಒಳ್ಳೇದೇ. ಯಾಕಂದ್ರೆ ಆಗೋದ್ಲ, ಏನ್ ಆಗೋದ್ಲ, ಕೃಷಿಲಿ ಯಾವ್ದು ಆಗೋದ್ಲ ಅಂತಿಲ್ಲ. ಹಾ ನೋಡಿ, ಅದೇ ಏನಾದ್ರು ಮಾಡಬಹುದು, ಅದೇ ಸ್ವಲ್ಪ ಅದ್ರ ಜೊತೆ ಪ್ರಯತ್ನ ಪಡ್ಬೇಕು. ನಿಜ. ನಿಮ್ಮ ಸಂಖ್ಯೆನ ಹೇಳಿ ದಿನೇಶ್ ಅಣ್ಣ. 944 81 67 314 314. ಪ್ರಶ್ನೆ ತಮಗೆ ಹೇಳಿ, ನೇಪಿಯರ್ ಹುಲ್ಲು ನೋಡಿದಿರಿ ಅಲ್ವಾ? ನೇಪಿಯರ್ ಹುಲ್ಲು ನೋಡಿದಿರಿ, ಕೇಳಿದಿರಲ್ವಾ? ನೋಡಿದಿರಿ ಅಲ್ವಾ? ಹೌದು. 1 ಎಕರೆಗೆ ನೇಪಿಯರ್ ಹುಲ್ಲಿನ ಇಳುವರಿ ಎಷ್ಟಿರ್ತದೆ ಅಂತ ಹೇಳ್ಬೋದಾ ವರ್ಷಕ್ಕೆ? 1 ಎಕರೆಗೆ ಅಲ್ಲ, ಒಂದು ಅಂದಾಜು ಹೇಳಿ. ಇಲ್ಲ, ನಿಮಗೆ ಗೊತ್ತಾಗಿದೆ ಉತ್ತರ ಸಿಗ್ಬೋದು ನಿಮ್ಮಂತವರಿಂದ, ಅನುಭವಿ ರೈತರಿಂದ. ಅಂದ್ರೆ ನಾನು ನೋಡಿದ್ದೇನೆ, ಬಟ್ ಅದು 2-3 ಸಲ ಕಟಾವು ಮಾಡಿದ್ರಿಂದ. ಅದೇನು 2-3 ಸಾವಿರ ಯಾಕೆ, ವರ್ಷಕ್ಕೆ 6-7 ಸಾರಿ 8-10 ಸಾರಿ ಕಟಾವು ಮಾಡ್ಕೋಬಹುದು. ಹೌದ್ ಹೌದು. ಎಷ್ಟು ಸಿಗ್ಬೋದು? ಇಲ್ಲ ಜಾಸ್ತಿನೇ, 7ಕ್ಕೆ 0 ಸೇರಿಸ್ಬೇಕು. 70-75 ಟನ್. ಒಂದು ಎಕರೆಗೆ ಅದು ತೂಕ. ಈಗ ಕೆಲವು ಒಂದೊಂದು ಸೈಜ್ ಅಲ್ಲಿ ಕಟಾವ್ ಮಾಡ್ತಾರೆ, ಒಂದು ಉದ್ದ ಆಗುತ್ತೆ, ಇನ್ನೊಂದು ತುಂಡಿಗೆ ಕಟ್ ಮಾಡ್ತಾರೆ. ಹಾಗಾಗಿ ಕರೆಕ್ಟ್ ಅಂದಾಜು ಹೇಳಕ್ ಬೋದ್ಲ. ಹಾಗಾಗಿ ನೋಡಿದೇನೆ, ಕಟ್ ಮಾಡ್ಕೊಂಡು ಹೋಗೋದ್ ನೋಡಿದೇನೆ. ಹೌದು. ಅಂದ್ರೆ ಒಂದೊಂದು 4 ಅಡಿಗೆ ಕಟ್ ಮಾಡಿತ್ತು, ಒಂದೊಂದು 2 ಅಡಿಗೆ ಅಂದ್ರೆ ಸೈಕಂಪ್ಲೆನ್ಸ್ ಅಂದ್ರೆ ಡಿಮಾಂಡ್ ಇದ್ದಂಗೆ ಕಟ್ ಮಾಡ್ಕೊಂಡು ಹೋಗ್ತವೆ. ನಿಜ ನಿಜ ನಿಜ. ಹಾಗಾಗಿ ಅದನ್ನ ಕರೆಕ್ಟ್ ಅಂದಾಜು ಹೇಳಕ್. ಹೌದಾ? ಎಲ್ಲ ಆಗುತ್ತೆ ಆಗುತ್ತೆ. ಧನ್ಯವಾದ, ಮತ್ತೆ ಮಾತಾಡೋಣ. ನಮಸ್ಕಾರ ನಮಸ್ಕಾರ. ಕೇಳಿದ್ರೆ ನೋಡಿ, ದಿನೇಶ್ ಅವರು 4 ಎಕರೆ ಹತ್ತಿರ ಕೆಂಪಕ್ಕಿಯನ್ನ ಬೆಳೀತಿದ್ದಾರೆ. ಹಾಗೆ ಕೊಡಗಿನಲ್ಲಿ ವಿಭಿನ್ನವಾದ ಭತ್ತದ ತಳಿಗಳ ಸಾಗುವಳಿ ನಡೆದಿದೆ. ಕಾಫಿ ಅಲ್ದಲ್ಲೇ ಭತ್ತವು ಅನೇಕರಿಗೆ ಪ್ರಿಯವಾಗಿದೆ. ಮುಂದಿನ ಕರೆ. ನಮಸ್ಕಾರ ಹೇಳಿ, ಯಾರು ತಾವು ಮಾತಾಡಿ, ಕೇಳ್ತಾ ಇದೀಯಾ? ವ್ಯತ್ಯಾಸ ಆಯಿತು. ನೇರ ಪ್ರಸಾರದಲ್ಲಿ ಮಡಿಕೇರಿ ಆಕಾಶವಾಣಿಯಿಂದ ಇವತ್ತಿನ ಕಾರ್ಯಕ್ರಮ ಕೃಷಿ ಸಿರಿ ಮೂಡಿ ಬರ್ತಾ ಇದೆ. ಶ್ರೋತೃಗಳೇ, ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ ಇದು. ನಿಮ್ಮ ಅನುಭವಗಳನ್ನು ಸಂಕ್ಷಿಪ್ತವಾಗಿ ಹಂಚಿಕೊಳ್ಬೋದು. ವಿವರವಾಗಿ ಚೆನ್ನಾಗಿತ್ತು ಅಂತಂದರೆ ನಾವು ಪ್ರತ್ಯೇಕವಾಗಿ ನಿಮ್ಮ ಜೊತೆ ಮಾತಾಡಿ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತೀವಿ. ನಮಸ್ಕಾರ, ಮಾತಾಡಿ ಹೇಳಿ. ವ್ಯತ್ಯಾಸ ಆಗ್ತಾ ಇದೆ. ಕಾರ್ಯಕ್ರಮಕ್ಕೆ ನೀವು ಸಂಪರ್ಕ ಮಾಡಿ ಮಾತಾಡಲಿಕ್ಕೆ, ಹಾಗೆ ರಸಪ್ರಶ್ನೆಗಳಿಗೆ ಉತ್ತರ ಹೇಳಲಿಕ್ಕೆ ಸಂಖ್ಯೆ ಹೀಗಿದೆ: 08-2-7-2-0-0-0-0-6. ನಮಸ್ಕಾರ ಹೇಳಿ. ಸರ್ ನಮಸ್ತೆ ಸರ್, ಕೋಪಟ್ಟಿಯಿಂದ ಮಹೇಶ್. ಮಹೇಶ್ ಅವರು ಕೋಪಟ್ಟಿಯಿಂದ? ಹೌದು ಸರ್. ಹೌದು, ಆಗಿಂದಾಗೆ ಸಂಪರ್ಕ ಮಾಡ್ತಾ ಇರ್ತೀರಿ ಅಲ್ವಾ? ಹೌದು ಸರ್. ಒಂದು ಒಂದೊಂದು ಏನಂದ್ರಿ? ಒಂದು ಒಂದೂವರೆ ತಿಂಗಳಾಗಿತ್ತು ಸರ್ ಫೋನ್ ಮಾಡದೆ. ಆಗ್ಲಿ ಆಗ್ಲಿ, ಏನ್ ತೊಂದ್ರೆ ಇಲ್ಲ. ಬೇರೆಯವರಿಗೆ ಕರೆ ಸಿಗ್ಬೇಕಲ್ಲ. ಹೌದೌದು. ಮಹೇಶ್ ಅವರು, ತಾವು ಏನ್ ವಿಶೇಷವಾಗಿ ಕೆಲಸ ಮಾಡ್ತದ್ರಿ ಹೇಳ್ಬೋದಾ ನಿಮ್ಮ ಕೃಷಿ ಬದುಕಿನಲ್ಲಿ? ಹೌದೌದು ಹೌದು ಸರ್, ನಾವು ಏಲಕ್ಕಿ ಬೆಳಿತೀವಿ. ಎಷ್ಟು ಬೆಳಿತೀರಿ ಏಲಕ್ಕಿ? ಏಲಕ್ಕಿ ಒಂದು 40-45 ಕೆಜಿ ಸಿಕ್ಕಿದೆ ಸರ್ ಈ ವರ್ಷ. ಯಾವ್ದು ತಳಿ? ಅದು ಅವಿನಾಶ್ ಇದೆ, ಆಮೇಲೆ ಮಂಜಲ್ ಬಾದ್ ಮತ್ತೆ ಹಳೇದು ಇನ್ನೊಂದು. ಆಮೇಲೆ ಕಾಫಿ ಇದೆ ಸರ್, ಅರಬಿಕಾ ರೋಬಸ್ಟ್, ಮತ್ತೆ ಇದು ಕಾಳು ಮೆಣಸು, ಮತ್ತೆ ಇದು ತರಕಾರಿ ಮಾಡ್ಕೊಳ್ತೀವಿ, ಶುಂಠಿ, ಮತ್ತೆ ಇದು ಕಿತ್ತಲೆಹಣ್ಣು ಮರ, ಮತ್ತೆ ಮಾವು, ಜೇನು ಇದೆ ಸರ್, ಜೇನಿಗೆ ಜೇನು. ಜೇನು ಎಷ್ಟು ಸಿಗುತ್ತೆ? ತುಪ್ಪ? ತುಪ್ಪ ಒಂದು 4-5 ಬಾಟ್ಲು ಸಿಗಿದೆ, ಸಿಕ್ಕಿದೆ ಸರ್ ಈ ವರ್ಷ. ಕಮ್ಮಿ ಇದೆ ಸರ್ ಜೇನು. ಕಳೆದ ಲಾಸ್ಟ್ ಇಯರ್ ಚೆನ್ನಾಗಿ ಸಿಕ್ಕಿತ್ತು, ಈ ವರ್ಷ ಅಂದ್ರೆ ಹೂ ಸ್ವಲ್ಪ ಕಮ್ಮಿ ಇದೆ ಸರ್. ಮತ್ತೆ ಕೊಡಗಿನಲ್ಲಿ 4-5 ಬಾಟ್ಲ್ ಅಂದ್ರೆ ಏನು ಅಲ್ಲ. ನಿಜ ನಿಜ. 40-50 ಬಾಟ್ಲ್ ಅಂದ್ರೆ ಇರ್ಬೋದು, ಪರವಾಗಿಲ್ಲ ಅಂತ ಅನ್ಕೋಬಹುದು. ಹೌದೌದು. ಇಲ್ಲ ಸರ್, ಕಳೆದ ಸತಿ ತುಂಬಾ ಸಿಕ್ಕಿತ್ತು ನಮಗೆ. ಹಸುಗಳು ಏನಾದ್ರೂ ಇಟ್ಕೊಂಡಿದ್ರಾ ಮಹೇಶ್? ಏನ್ ಸರ್? ಹಸುಗಳು ಏನಾದ್ರೂ ಸಾಕ್ತಾ ಇದ್ರೆ? ಇಲ್ಲ ಸರ್, ಹಸು ಸಾಕಿಲ್ಲ ಸರ್, ಹಂದಿ ಇದೆ ಮತ್ತೆ ಕೋಳಿ ಅದು. ಓಕೆ ಓಕೆ. ನಿಮ್ಮ ನಿಮ್ಮ ಸಂಖ್ಯೆನೇ ಹೇಳಿ ಮಹೇಶ್ ಅಣ್ಣ. 8861 8464 0707 0707. ಓಕೆ, ಆಮೇಲೆ ಮಾತಾಡೋಣ ನಾವು. ನೀವು ಹೌದು ಸರ್, ಸಮಯ ಸಿಕ್ಕಾಗ ಮಾತಾಡೋಣ. ಈಗ ಒಂದು ಪ್ರಶ್ನೆ ನಿಮಗೆ. ಆಯ್ತು ಸರ್, ಇದು ಸುಲಭವಾಗಿ ಉತ್ತರ ಸಿಗ್ಬೋದಂತ ಅನ್ಕೊಂಡೆ ಈ ಪ್ರಶ್ನೆಯನ್ನು ಹಾಕ್ತಾ ಇದೀವಿ. ಯಾವ ಕೀಟದ ಹಾನಿ ತಪ್ಪಿಸಲು ಗಿಡಗಳ ಕಾಂಡ ಕವಲುಗಳಿಗೆ ಬಟ್ಟೆಯನ್ನು ಸುತ್ತಿ ಔಷಧಿಯನ್ನು ಸಿಂಪಡಣೆ ಮಾಡ್ತಾರೆ? ಈಗ ನಮ್ಮ ಮನುಷ್ಯರಿಗೆ ಏನಾದರೂ ನೋವಾದರೆ, ಆಕ್ಸಿಡೆಂಟ್ ಆದಾಗ ಕಾಲು ಕೈಗೆ ಬಟ್ಟೆ ಸುತ್ತಾರಲ್ಲ, ಬ್ಯಾಂಡೇಡ್ ಅನ್ಕೊಂಡು, ಬ್ಯಾಂಡೇಜ್ ಅಂತ ಅನ್ಕೊಂಡು ಹೇಳ್ತಾರಲ್ಲ, ಹಾಗೆ ಕೊಡಗಿನಲ್ಲಿ ಬೆಳೆಯುವ ಒಂದು ಬೆಳೆಗೆ ಈ ಕ್ರಮವನ್ನು ಅನುಸರಿಸ್ತಾರೆ. ಕಾಂಡ ಕವಲುಗಳಿಗೆ ಬಟ್ಟೆ ಸುತ್ತಬಿಟ್ಟು ಅದ್ರ ಮೇಲೆ ಔಷಧಿ ಹೊಡಿತಾರೆ. ಯಾವ ಯಾವ ಬೆಳೆಯ ಕೀಟ ಅದು? ಯಾವ ಬೆಳೆಯ ಕೀಟ ನೀವು ಹೇಳಿದ್ರೆ ಉತ್ತರ ಅರ್ಧ ಸರಿ ಇದೆ, ಅದಕ್ಕೆ ಇನ್ನೊಂದು ಪದ ಸೇರಿಸ್ಬೇಕು. ಕಾಂಡ ಕೊರೆಯ ಕೀಟ ಅಂದ್ರೆ ಕಾಫಿ ಇದೆ ಅಲ್ವಾ? ಹೌದು ಹೌದು ಹೌದು. ಯಾಕೆ ಹಿಂದೆಟ್ ಹಾಕಿದ್ರಿ? ಕಾಫಿಯ ಕಾಂಡ ಕೊರೆಯ ಕೀಟ. ಹೌದು. ನಿಮ್ಮಲ್ಲಿ ಈ ತರ ಏನಾದರೂ ಸಮಸ್ಯೆ ಇತ್ತಂದ್ರೆ, ಬಿಳಿ ಬಟ್ಟೆಯನ್ನು ಅಥವಾ ನಿಮಗೆ ಅನುಕೂಲ ಆಗುವ ಬಟ್ಟೆಯನ್ನ ಸುತ್ತಿ ಅದ್ರ ಮೇಲೆ ಔಷಧಿಯನ್ನ ಸಿಂಪಡಣೆ ಮಾಡಿದ್ರೆ ಒಳಗಡೆ ಇರುವ ಹುಳು ಹೊರಗಡೆ ಬರೋದ್ರೇ ಅಲ್ಲೇ ಹೋಗ್ಬಿಡುತ್ತೆ, ಮತ್ತೆ ಹೊರಗಡೆ ಇರುವ ಕೀಟ ಅಲ್ಲಿಗೆ ಹೋಗಿ ಮೊಟ್ಟೆ ಇಡ್ಲಿಕ್ಕೂ ಆಗುದಿಲ್ಲ. ಇದು ಅರಬಿಕೆ ಗಿಡ ತುಂಬಾ ತಿನ್ನದು ಸರ್. ಇದು ಹೌದು, ಈ ಹುಳ ಮತ್ತೆ ಈ ಪಾನಳ ಮರ ಅಂತ ಹೇಳ್ತೀವಲ್ವಾ, ಅದನ್ನ ರಿಂಗ್ ಹಾಕ್ಬಿಟ್ಟು ಕಟ್ ಮಾಡೋದು. ಇದಕ್ಕೆ ಎಲ್ಲದಕ್ಕಿಂತ ಕಾಟ ನಮಗೆ ಅತಿ ಹೆಚ್ಚಾಗಿ ನಮ್ಮ ಕೃಷಿಗೆ ಸರ್. ನಾವು ಕೂಲಿ ಕೆಲಸ ಮಾಡೋರು, ಬಟ್ ಮಾಡ್ಕೊಂಡಿದೀವಿ. ನಮಗೆ ಹೆಚ್ಚು ಕಾಟ ಅಂತ ಹೇಳಿದ್ರೆ ಆನೆ ಕಾಟ ಸರ್. ನಮಗೆ ತುಂಬಾ ಕಾಟ ಅಂದ್ರೆ ತುಂಬಾ ಕಾಟ. ನಮಗೆ ಒಂದು ಸತಿ ಬಂದ್ರೆ ಸರ್ ತೋಟ ಹೋಯ್ತು ಅಂತಾನೆ ಲೆಕ್ಕ ನಮಗೆ. ನೀವು ಹಾಗೆ ಹೇಳ್ತೀರಿ, ಈ ಕಡೆ ಸೋಮವಾರಪೇಟೆ ಕಡೆಗೆಲ್ಲ ಕೋತಿಗಳ ಕಾಟ ವಿಪರೀತ ಇದೆ. ಇಲ್ಲ ಸರ್, ಕೋತಿ ಸಾಕಷ್ಟು ಇದೆ, ಹಿಂಡು ಹಿಂಡುಗಟ್ಟಲೆ ಬರ್ತಾರೆ. ಹೇಳ್ತಾರೆ ಏನ್ ಬೆಳೆದದ್ದು ಸ್ವಲ್ಪ ಉಳಿಯಲ್ಲ ಅಷ್ಟೊಂದು ಸಮಸ್ಯೆ. ಈ ವರ್ಷ ಇನ್ನು ಬರೋ ವರ್ಷಕ್ಕೆ ಲೆಕ್ಕನೇ ಇಲ್ಲ ಸರ್, ಲೆಕ್ಕ ಹಾಕೋದೇ ಬೇಡ ನಾವು ಅಲ್ವಾ. ಸಮಸ್ಯೆ ಹಾಗೆ ಇರುದಿಲ್ಲ, ಅದು ಕಡಿಮೆ ಆಗ್ತದೆ ಕಾಯ್ಬೇಕಷ್ಟೇ. ಹೌದು. ಇಲ್ಲ ಇದು ಸರ್, ಇದು ಅಂದ್ರೆ ಅವಕ್ಕು ಮೇವಿಲ್ಲ ಸರ್ ಕಾಡಲ್ಲಿ. ಮಾತಾಡೋಣ ಆಮೇಲೆ. ಸರಿ ಸರ್, ನಮಸ್ಕಾರ. ಸಮಸ್ಯೆ ಬಗ್ಗೆ ಮಾತಾಡ್ತಾ ಹೋದ್ರೆ ತುಂಬಾ ಇದೆ ಅಲ್ವಾ ಶತ್ರುಗಳೇ. ಕೆಲವೊಂದು ಕಡೆಗೆ ಹಂದಿಗಳ ಕಾಟ, ಕೆಲವೊಂದು ಕಡೆಗೆ ಕೋತಿಗಳ ಕಾಟ, ನವಿಲುಗಳ ಕಾಟ. ಮೊನ್ನೆ ಸೋಮರಪೇಟೆ ತಾಲೂಕಿನ ಕಡೆಗೆ ಹೋದಾಗ ಏನು ಹೇರಳವಾಗಿ ನವಿಲುಗಳು ನಮ್ಮಲ್ಲಿ ಕಾಟ ಕೊಡ್ತಾವ ಅಂತ ಹೇಳ್ತಾರೆ ಹೀಗೆ. ಮುಂದಿನ ನಮಸ್ಕಾರ ಹೇಳಿ, ಯಾರು ತಾವು ಮಾತಾಡಿ? ಇಲ್ಲ, ವ್ಯತ್ಯಾಸ ಆಗ್ತಾ ಇದೆ. ಕೇಳಿದ್ರೆ ಮಡಿಕೇರಿ ಆಕಾಶವಾಣಿಯಿಂದ ಪ್ರಸಾರವಾಗುವ ನೇರ ಪ್ರಸಾರದ ಕಾರ್ಯಕ್ರಮ ಕೃಷಿ ಸಿರಿ, ಇದಕ್ಕೆ ಸಂಪರ್ಕ ಮಾಡ್ತಾ ಇದ್ರಿ. ಹೊಸೊಬ್ಬರಿಗೆ ಅವಕಾಶ ಇರಲಿ. 08272200606 ಈ ಸಂಖ್ಯೆ ನಿಮಗಾಗಿ ಲಭ್ಯ ಇದೆ. 08272200606 ನೇರ ಪ್ರಸಾರದ ಕೃಷಿ ಸಿರಿ ಈ ಒಂದು ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳನ್ನು ಪ್ರಸ್ತಾಪ ಮಾಡ್ತೀವಿ, ಉತ್ತರ ಹೇಳಲಿಕ್ಕೆ ಪ್ರಯತ್ನ ಮಾಡಿ, ಹಾಗೆ ನಿಮ್ಮಲ್ಲಿರುವ ಕೃಷಿ ವಿಶೇಷತೆಗಳನ್ನು ಹಂಚಿಕೊಳ್ಬೋದು. ಯುವ ಕೃಷಿಕರು, ಯುವತಿಯರು, ಹಾಗೆ ಅನುಭವಿ ರೈತರು, ಮಹಿಳೆಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೋದು. ಕೊಡಗು ಜಿಲ್ಲೆಯ ಕೃಷಿಕರಿಗೆ ಆದ್ಯತೆ ಇದೆ, ಬಿಡು ಮಾಡಿಕೊಂಡು ಮಾತಾಡ್ಬೋದು ರೈತ ಬಾಂಧವರೇ. ನಾಳಿನ ಸಂಜೆ ಕಿಸಾನ್ ವಾಣಿಯಲ್ಲಿ ಶ್ರೋತೃಗಳೇ, ಕೊಡಗಿನಲ್ಲಿ ಬೆಳೆಯುವ ಅರಬಿಕ ಕಾಫಿಗೆ ಬಾಧೆ ಮಾಡುವ ಕಾಂಡ ಕೊರೆಯುವ ಕೀಟದ ಹತೋಟಿ ಕುರಿತಂತೆ ಬಿ ವಿ ರಂಜಿತ್ ಕುಮಾರ್ ಮತ್ತು ಇತರೆ ಕೃಷಿಕರ ಅನುಭವಗಳನ್ನು ಪ್ರಸ್ತಾಪ ಮಾಡ್ತಾ ಇದೀವಿ, ಆಲಿಸ್ಕೊಳ್ಳಿ. ಮುಂದಿನ ಕರೆ. ನಮಸ್ಕಾರ, ಮಾತಾಡಿ ಹೇಳಿ. ನಮಸ್ತೆ ಸರ್, ಚಂದ್ರು ಸರ್. ಮಂಡಿ ಚಂದ್ರ ಅವರೇ, ಅದೇ ಕೊಡಗಿನ ರೈತರು ಮಾತಾಡಲಿ, ನೀವು ಬೇರೆ ಕಾರ್ಯಕ್ರಮದ ಹೇಳ್ಬೋದು. ಹಾಗಂದೇಟಿಗೆ ಕಡತಾ ಇತ್ತು ಅಥವಾ ಅವರೇ ಬೇಡ ಅಂತ ಅನ್ನಿಸ್ತು ಗೊತ್ತಾಗಲಿಲ್ಲ. ಕೇಳಿದ್ರೆ ಕೊಡಗಿನ ಕೃಷಿಕರು ತಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಳ್ಳೋದ್ರ ಮೂಲಕ, ಹಾಗೆಯೇ ಇತರೆ ಸಂಗತಿಗಳನ್ನು ಪೂರ್ವಕವಾಗಿ ಪ್ರಸ್ತಾಪ ಮಾಡೋದ್ರ ಮೂಲಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅಂದ್ಕೊಂಡು ಕೇಳ್ತಿದ್ದೀವಿ. ತಮ್ಮ ಹೆಸರು ಹೇಳಿ ಮಾತಾಡಿ. ನಮಸ್ಕಾರ. ನಮಸ್ಕಾರ, ತಮ್ಮ ಹೆಸರು? ತಮ್ಮ ಹೆಸರು? ಸರ್, ನಾನು ಮಡಿಕೇರಿಯಿಂದ ಮಾತಾಡ್ತಿದ್ದೀನಿ ಸರ್. ಶಿವ ನಂದಿ ರೈಲ್ವೆ ಕಾಯಂ ಕೇಳುವ, ಮಡಿಕೇರಿ ಸ್ಟೇಷನ್ ಕಾಯಂ ಕೇಳುವ ಸರ್. ಎಲ್ಲಿಂದ ಮಾತಾಡ್ತಾ ಇದ್ರಿ ಅಂದ್ರಿ? ಸರ್, ಮಡಿಕೇರಿಯಿಂದ ಮಾತಾಡ್ತಾ ಇದ್ದೀನಿ ಸರ್. ತಮ್ಮ ಹೆಸರು? ಸರ್, ನಾನು ಶಿವ ನಂದಿ ಅಂತ, ಮಡಿಕೇರಿ ಆಕಾಶವಾಣಿ ಕಾಯಂ ಕೇಳುವ ಸರ್. ಓಕೆ, ಅಲ್ಲ ತಾವು ರೈತರ ಸರ್? ನಾನು ಇಲ್ಲಿ ಇದರಲ್ಲಿ ಇದ್ದೀನಿ ಸರ್, ಮಡಿಕೇರಿ ಆಫೀಸಿಂದ, ಡಿ ಡಿ ಆಫೀಸ್ ಇದ್ದೀನಿ ಸರ್. ಅಲ್ಲ, ಇದು ಕೃಷಿಕರ ಕಾರ್ಯಕ್ರಮ, ಕೃಷಿ ಅನುಭವಗಳನ್ನ ಹಂಚಿಕೊಳ್ಳುವ ಕಾರ್ಯಕ್ರಮ. ಹಾಗಾದ್ರೆ ರೈತರು ಫೋನ್ ಮಾಡ್ತಾರೆ, ಅದಕ್ಕೆ ಮಾಡಿದೆ. ಹಂಗೆ ಯಾರು ಮಾಡ್ತಾರೆ? ಇಲ್ಲ, ಹಾಗೆ ನನ್ಕೋಬೇಡಿ, ಮಾಡ್ತಾರೆ. ಬೇರೆ ಕಾರ್ಯಕ್ರಮದಲ್ಲಿ ಭೇಟಿ ಆಗೋಣ. ನಮಸ್ಕಾರ. ನಮಸ್ಕಾರ. ನೋಡಿ ಶ್ರೋತೃಗಳೇ, ರೈತರು ಮಾತಾಡ್ತಲ್ಲ ಅಂತ ಹೇಳ್ತಾರೆ, ಆದರೆ ಕೆಲವೊಂದ್ಸರಿ ಲೈನ್ ಸಿಗಲಿಕ್ಕಿಲ್ಲ ಅಥವಾ ಏನೋ ವ್ಯತ್ಯಾಸ ಆಗಿಬಿಡ್ತವೆ. ಹಾಗಾಗಿ ಮಾತಾಡಿ, ಸಂಪರ್ಕ ಮಾಡಿ. ನಮಸ್ಕಾರ, ಹೇಳಿ, ಮಾತಾಡಿ. ಯಾರು ತಾವು? ಹಲೋ, ಹೇಳಿ ಹೇಳಿ, ನಿಮ್ಮ ಹೆಸರು? ಸಹನ. ಸಹನ ಎಲ್ಲಿಂದ? ನಾವು ನಾಪಕ್ಲು. ನಾಪಕ್ಲು. ಏನ್ ಮಾಡ್ತೀರಿ ಸಹನ? ನಾನು ಎಂ ಕಾಮ್ ಮಾಡ್ತಾ ಇದ್ದೇನೆ. ಹಾ ಹಾ, ಎಂ ಕಾಮ್ ಜೊತೆಗೆ ನಾಪಕ್ಲಲ್ಲೇ ಇದ್ಕೊಂಡು ಕೃಷಿ ಕೆಲಸದಲ್ಲಿ ತೊಡಸ್ಕೊಳ್ತೀರಾ? ಅಪ್ಪ ಅಮ್ಮಂಗೆ ಬೇಕಾದಷ್ಟು ಸಹಾಯ ಮಾಡ್ತೇನೆ. ವೆರಿ ಗುಡ್, ವೆರಿ ಗುಡ್. ಅದೇ, ಸ್ವಲ್ಪ ನಿಮ್ಮ ರೇಡಿಯೋ ಸದ್ ಕಡಿಮೆ ಮಾಡ್ತೀರಾ? ರೇಡಿಯೋದಿಂದ ಈ ಕಡೆ ಬರ್ತೀರಾ? ಅದೇ, ರೇಡಿಯೋ ಹತ್ತಿರ ಇದ್ಬಿಟ್ರೆ ಅದು ಪ್ರತಿಧ್ವನಿಸುತ್ತೆ, ಸರಿಯಾಗಿ ಕೇಳೋದಿಲ್ಲ. ಎಂ ಕಾಮ್ ಎಲ್ಲಿ ಮಾಡ್ತಿದ್ರಿ ಸಹನ? ನಾನು ಕರೆಸ್ಪಾಂಡೆನ್ಸ್ ಮಾಡ್ತಾ ಇದ್ದೇನೆ. ಹೋ ಹೋ ಹೋ, ಸರಿನೇ. ಮೈಸೂರು ವಿಶ್ವವಿದ್ಯಾಲಯನ? ಎಸ್ ಸರ್, ಹೌದು. ಹಾ ಹಾ, ಏನು ಬಹಳ ಇಷ್ಟಪಟ್ಟು ಕೃಷಿ ಕೆಲಸ ಮಾಡ್ತೀರಿ ಸಹನ ತಾವು? ಅಪ್ಪ ಅಮ್ಮ ನಮಗೆ ಗದ್ದೆ ಇದೆ, ಕಾಫಿ ತೋಟ ಇದೆ. ಹಾ ಹಾ, ಸೋ ರಜೆ ಇದ್ದಾಗ ವರ್ಕ್ ಮಾಡ್ತೇನೆ. ಒಳ್ಳೇದು, ಒಳ್ಳೇದು, ಕಲಿಬೇಕು ಕೆಲಸ ಅಲ್ವಾ? ಹೌದು. ಎಷ್ಟು ಎಕರೆ ಕಾಫಿ ಇದೆ, ಇದು ಗದ್ದೆ ಇದೆ, ಕಾಫಿ ತೋಟ ಇದೆ ಅಂತ ಹೇಳ್ಬೋದಾ? ಒಂದೂವರೆ ಇರ್ಬೋದು. ಹಾ, ಯಾವುದು ಗದ್ದೆ? ಇಲ್ಲ, ಕಾಫಿ ತೋಟ ಬಿಟ್ಟು ಇದು ಗದ್ದೆ ಆಗಿ ಟೂ ಇದೆ. ಓಹೋ, ಗದ್ದೆ ಎಷ್ಟಿದೆ? ಗದ್ದೆ ಒಂದು ಅರ್ಧ ಇದೆ. ಓಹೋ ಹೋ ಹೋ, ಇಷ್ಟರಲ್ಲೇ ಜೀವನ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳ್ತೀರಾ ಅಥವಾ ಏನಾದ್ರೂ ಬೇರೆ ಉದ್ಯೋಗ, ಬೇರೆ ಕೆಲಸಗಳು? ಇಲ್ಲ, ನಾನು ಬೇರೆ ಕೆಲಸ ಮಾಡ್ತಾ ಇದ್ದೇನೆ, ಅಪ್ಪ ಅಮ್ಮನಿಗೆ ಸಾಕು. ಅಲ್ಲ, ಕೆಲವೊಬ್ರು ಏನ್ ಮಾಡ್ತಾರೆ, ಇವನು 5-10 ಎಕರೆ ಇದ್ರು ಬೇರೆಯವ್ರದನ್ನ ಗುತ್ತಿಗೆ ತೆಗೆದುಕೊಂಡು ಅದನ್ನು ನಿಭಾಯಿಸ್ಕೊಂಡು ಅದರಲ್ಲಿ ದುಡ್ಡು ಮಾಡಿ ಇದರಲ್ಲಿ ದುಡ್ಡು ಮಾಡ್ಕೊಂಡು ಚೆನ್ನಾಗಿ ಬೆಳವಣಿಗೆ ಆಗ್ತಾರೆ, ತಪ್ಪೇನಿಲ್ಲ. ಫಸ್ಟ್ ಮಾಡ್ತಾ ಇದ್ರು ಅಮ್ಮ ಅಪ್ಪ, ಇವಾಗ ಅಪ್ಪ ಅಮ್ಮನಿಗೆ ವಯಸ್ಸಾಗಿದ್ದಕ್ಕಾಗಿ ಎಷ್ಟು ಬೇಕಷ್ಟು ಮಾಡ್ಕೊಳ್ತಿದ್ದಾರೆ. ಹಸುಗಳು ಎರಡು ಹಸುಗಳಿದಾವ? ಅದೇ ಅಂದ್ರೆ ನಮ್ಮ ಇತಿಮಿತಿಯಲ್ಲಿ ನಾವು ಜೀವನ ಮಾಡಿದ್ರೆ ಸ್ವಲ್ಪ ಹಿಡುವಳಿಯನ್ನು ನೆಮ್ಮದಿ ಆಗಿರ್ಬೋದಲ್ವಾ? ಹೌದು, ಹೌದು. ನೀವು ಬಿಡುವಿನ ಸಮಯದಲ್ಲಿ ಬೇರೆ ಏನಾದರೂ ಉದ್ಯೋಗ ಮಾಡ್ತೀರಾ? ಹಾ ಸರ್, ನಾನು ಮಡಿಕೇರಿಯಲ್ಲಿ ಗವರ್ಮೆಂಟ್ ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ಹೌದಾ? ನೋಡಿ, ಅದೇ ಈ ಕಡೆ ಬಾಕಿ ರಜೆ ಇದ್ದ ಟೈಮಲ್ಲಿ ಅಮ್ಮನವ್ರಿಗೆ ಹೆಲ್ಪ್ ಮಾಡ್ಕೊಂಡು. ಒಳ್ಳೇದು, ಒಳ್ಳೇದು. ಅದೇ ನೋಡಿ, ಈ ಕಡೆ ಎಂ ಕಾಮನ್ನು ಮಾಡ್ತದ್ರಿ, ಆಸ್ಪತ್ರೆಯಲ್ಲೂ ಕೆಲಸ ಮಾಡ್ತದ್ರಿ, ಕೃಷಿ ಕೆಲಸಗಳಲ್ಲೂ ಭಾಗಿಯಾಗ್ತೀರಿ, ಒಳ್ಳೇದೇ. ಹೌದು, ಹೌದು, ಖುಷಿ ಆಯ್ತು ಸಹನ್ ಅವರೇ. ಆಗಿಂದಾಗ ರೇಡಿಯೋನ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಲ್ವಾ? ಅಪ್ಪ ಅಮ್ಮನ ಹೆಸರು ಏನಂದ್ರಿ? ಅಪ್ಪನ ಹೆಸರು ಮುದ್ದಯ್ಯ, ತಂದೆ ಅಲ್ಲ, ಅಮ್ಮ ವಿಮಲ. ಓಕೆ, ಒಂದು ಪ್ರಶ್ನೆ ತಮಗೆ. ಅರಿಶಿನ ನೀವು ನೋಡಿದ್ರಿ, ಬಳಕೆ ಮಾಡ್ಕೊಂಡಿದ್ರಿ ಅಲ್ವಾ? ನಮ್ಗೆ ಬೇಕಾದಷ್ಟು ನಾವು ಬೆಳೆಸ್ಕೊಳ್ತೇವೆ. ತೋಟದಲ್ಲಿ ಬೆಳ್ಕೊಳ್ತೀರಾ? ತೋಟದಲ್ಲಿ ಆಲ್ಮೋಸ್ಟ್ ಎಲ್ಲ ನಾವು ಶುಂಠಿ, ಅರಿಶಿನ, ಏಲಕ್ಕಿ ಇದೆ ಸರ್. ಓಹ್, ಏಲಕ್ಕಿ ಇದೆ. ಸುವರ್ಣಗಡ್ಡೆನೂ ಇಟ್ಕೊಂಡಿದ್ದೀರೇನೋ ಅಲ್ಲಲ್ಲಿ ಅಲ್ವಾ? ಅಂದ್ರೆ ನಮ್ಮ ಉಪಯೋಗಕ್ಕೆ ಎಷ್ಟು ಬೇಕಷ್ಟು ನಾವು ಮಾಡ್ಕೊಳ್ತೇವೆ. ಸರಿನೇ, ಸರಿನೇ. ಜಾಸ್ತಿ ಏನ್ ಮಾಡಕ್ಕೆ? ಈ ಅರಿಶಿನದಲ್ಲಿರುವ ಪ್ರಮುಖ ಔಷಧೀಯ ರಾಸಾಯನಿಕ ಯಾವುದು ಅಂತ ಹೇಳ್ಬೋದಾ? ಅರಿಶಿನದಲ್ಲಿ ಒಂದು ಪ್ರಮುಖವಾದ ಔಷಧೀಯ ರಾಸಾಯನಿಕ ಇದೆ. ಅದು ಯಾವುದು ಅಂತ ಏನಾದ್ರೂ ನೆನಪಾಗ್ತದ? ಇಂಗ್ಲಿಷ್ನ ಪದ ಅದು. ಅಲ್ಲ, ಗಾಯಕ್ಕೆ ಮತ್ತೆ ಔಷಧಿಯ ಗುಣ ಇದೆ, ಕ್ಯಾನ್ಸರ್ ಬಾರ್ದಂಗೆ ನೋಡ್ಕೊಳ್ಳುತ್ತೆ. ಅರಿಶಿನದ ಗುಣಗಳು ತುಂಬಾ ಇದಾವೆ, ಆದ್ರೆ ಅರಿಶಿನದಲ್ಲಿ ಒಂದು ವಿಶೇಷವಾದ ರಾಸಾಯನಿಕ ಇದೆ. ಈಗ ಉದಾಹರಣೆಗೆ ನಿಂಬೆ, ಇದು ಬೇವಿನಲ್ಲಿ ಅಜಾಡಿರೆಕ್ಟಿನ್ ಅನ್ಕೊಂಡು ಒಂದಿದೆ, ಹಾಗೆ ಅರಿಶಿನದಲ್ಲಿ ಏನಿದೆ ಅಂತ ಹೇಳ್ಬೋದಾ? ಅಲ್ವಾ, ಕರ್ಕುಮಿನ್, ಕರ್ಕುಮಿನ್ ಅನ್ಕೊಂಡು ಒಂದು ರಾಸಾಯನಿಕ, ಔಷಧೀಯ ರಾಸಾಯನಿಕ ಇದೆ ಕರ್ಕುಮಿನ್. ಕರ್ಕುಮಿನಿ. ಸಂಪರ್ಕ ಮಾಡಿದ್ದಕ್ಕೆ ಧನ್ಯವಾದ ಸಹನ. ನಮಸ್ಕಾರ. ನಮಸ್ಕಾರ. ಕೇಳಿದ್ರೆ ಇನ್ನು ಒಬ್ಬರು ಅಥವಾ ಇಬ್ಬರ ಜೊತೆ ಮಾತಾಡ್ಬೋದು. ಕೊಡಗು ಜಿಲ್ಲೆಯ ಕೃಷಿಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ, ನಿಮ್ಮ ಅನುಭವಗಳನ್ನು ವಿಶೇಷತೆಗಳನ್ನು ಹಂಚಿಕೊಳ್ಬೋದು. ರಸಪ್ರಶ್ನೆಗಳಿಗೆ ಉತ್ತರ ಹೇಳಿಕ್ಕೆ ಪ್ರಯತ್ನ ಮಾಡಿ. 08-272-2-00-06 ಈ ಸಂಖ್ಯೆ ನಿಮಗಾಗಿ ಲಭ್ಯ ಇದೆ. ಮುಂದಿನ ಕರೆ. ನಮಸ್ಕಾರ, ಮಾತಾಡಿ. ಹೇಳಿ, ಯಾರು ತಾವು? ಹಲೋ. ನಿಮ್ಮ ರೇಡಿಯೋ, ನಿಮ್ಮ ರೇಡಿಯೋ ಸದ್ದು ಕಡಿಮೆ ಮಾಡಿ. ಹೆಸರೇನಂದ್ರಿ? ಹೆಸರೇನಂದ್ರಿ? ಕೊಟ್ರಂಗಡ ಸುಬ್ರಹ್ಮಣಿ. ಹಾ ಹಾ, ಸುಬ್ರಹ್ಮಣ್ಯ ಅವರು. ಓಕೆ ಸುಬ್ರಹ್ಮಣ್ಯ ಅವರು, ನಿಮ್ಮ ಕಡೆಗೆ ಹೇಗಿದೆ ಮಳೆ? ಮತ್ತೆ ಮೊನ್ನೆ ಸ್ವಲ್ಪ ಮಳೆ ಬಂತು ಸರ್. ಹಾ ಹಾ, ಒಂದು 60-20 ಸೆಂಟ್ ಅಂತ. ತೋಟ ನೀರ್ ಹಾರಿಸಿದ್ದೆ, ನೀರ್ ಕೊಟ್ಟಿದ್ರಿ? ಹೌದೌದು. ಓಕೆ, ನೀರ್ ಕೊಟ್ಮೇಲೆ ಈ ತರ ಬಂದ್ರೆ ಓಪನ್ ಆಗಿ 8 ದಿವಸ 5-6 ದಿವಸ ಬಿಟ್ಟು ಬಂದ್ರೆ ಒಳ್ಳೇದೇ. ಒಳ್ಳೇದೆ. ಮಧ್ಯದಲ್ಲಿ ಮಧ್ಯದಲ್ಲಿ ಬಂತಂದ್ರೆ ಏನ್ ಸರ್? ಮಧ್ಯದಲ್ಲಿ ಬಂತು, ಈಗ ಇನ್ನು ಹೂವಾಗೋದ್ಕಿನ ಮುಂಚಿತವಾಗಿ ಬಂತಂದ್ರೆ ಏನ್ ಮಾಡ್ತೀರಿ? ಅದು ಏನ್ ಓಪನ್ ಆಗುವ ಮೊದಲು ಬಂದ್ರು ಉಪಯೋಗನೇ. ಉಪಯೋಗನೇ ಅಲ್ವಾ? ಹೌದೌದು. ಓಪನ್ ಆಗೋ ದಿವಸ ಒಂದು 3 ಅವರ್ಸ್ ಮಳೆ ಸಿಗ್ಬಾರ್ದು, ಗಮ್ಮು ಬಿದ್ದೋಗುತ್ತೆ ಅಲ್ವಾ? ಎಸಳು ಇರುತ್ತಲ್ಲ ಸರ್, ಅದು ಬಿದ್ದೋಗುತ್ತೆ. ಪರಾಗ ಪರಾಗ ಹೌದು, ಕಾಯಿ ಕಟ್ಟೋದು ಕಡಿಮೆ ಆಗ್ಬಿಡುತ್ತಲ್ವಾ? ಅದು ವಿತಿಂದು ಒಂದು ಗಂಟೆಯಲ್ಲೆಲ್ಲ ಸೆಟ್ ಆಗ್ಬಿಡುತ್ತೆ. ಹೌದು ಹೌದು, ನಿಜ. ಬಹಳ ಬಿಸಿಲು ಸರ್. ಹೌದು ಅಲ್ವಾ? 32-33 ಎಲ್ಲ ಬರುತ್ತೆ. ರೋಬಸ್ಟಕ್ಕೆ ಬಿಸಿಲು ಬೇಕು ಬೇಕು ಅಂತ ಅನ್ಕೊಂಡು ಮರಗಿಡಗಳನ್ನೆಲ್ಲ ಕಡಿಮೆ ಮಾಡಿದ್ರ ಫಲನು ಅಂತ ಅನ್ನೋ ತರ ಜನ ಮಾತಾಡೋದಿದೆ. ಬಿಸಿಲು ಬೇಕು ಬಿಸಿಲು ಬೇಕು ಅಂತ ರೋಬಸ್ಟ ಕಾಫಿಗೆ. ಬಿಸಿಲು ಬೇಕು, ಬಟ್ ಈ ವರ್ಷ ಯಾಕೋ ಅಲ್ವಾ ಬಹಳ ಜಾಸ್ತಿ ಆಗ್ತದೆ. ಏಪ್ರಿಲ್ ಮೇ ಹೇಗ ಆಗುತ್ತೋ ಗೊತ್ತಿಲ್ಲ. ನಿಜ ನಿಜ ನಿಜ. ಹೌದು, ನೀರಿಗೆಲ್ಲ ಪ್ರಾಬ್ಲಮ್ ಆಗ್ಬಿಡುತ್ತೆ. ನಿಜ ನಿಜ, ಏನೇನಾಗುತ್ತೋ ಅದನ್ನೆಲ್ಲ ಸಹಿಸ್ಕೊಂಬಲೇಬೇಕು, ಅನುಭವ ಪಡಿಲೇಬೇಕು. ಹೌದು ಸರ್, ನಿಜ. ಸಿದ್ಧತೆ ಮಾಡ್ಕೊಂಬಲೇಬೇಕು, ಕಷ್ಟಗಳು ಬರಬೇಕು ಎಲ್ಲರಿಗೂ ಅಲ್ವಾ? ಹೌದು, ನಿಸರ್ಗಕ್ಕೂ ಕಷ್ಟ ಬರುತ್ತೆ, ಮನುಷ್ಯರಿಗೂ ಕಷ್ಟ ಬರುತ್ತೆ, ಪ್ರಾಣಿ ಪಕ್ಷಿಗಳಿಗೂ ಕಷ್ಟ ಬರುತ್ತೆ, ಎಲ್ಲ ಪಾಠನೆ. ಹೌದೌದು, ನಿಜ. ತುಂಬಾ 3 ತಿಂಗಳಿಗೆ ಟ್ರೈ ಮಾಡ್ತಾ ಇದ್ದೀನಿ. ಓ ನೋಡಿ, ಅದೇ ಸುಬ್ರಹ್ಮಣ್ಯ ಅವರು, ಬಹಳ ಸರಳವಾದ ಪ್ರಶ್ನೆ ತಮಗೆ. ಯಾವ ಹಣ್ಣುಗಳಲ್ಲಿ ಬೀಜಗಳೇ ಇರೋದಿಲ್ಲ? ಯಾವ ಹಣ್ಣುಗಳಲ್ಲಿ ಬೀಜಗಳೇ ಇರೋದಿಲ್ಲ? ಕೆಲವೊಂದು ಹಣ್ಣುಗಳಲ್ಲಿ ಬೀಜನ ಇರೋದಿಲ್ಲ. ಹಾ ಹಾ, ಸರಿಯಾಗಿ ಹೇಳಿದ್ರಿ. ಗೋಡಂಬಿ ಹಣ್ಣಲ್ಲೂ ಇರೋದಿಲ್ಲ ಅಲ್ವಾ? ಗೋಡಂಬಿಯಲ್ಲಿ ಹೊರಗಡೆ ಬರೋದು. ಹಾ, ಹೊರಗಡೆ ಇರುತ್ತೆ, ಆದ್ರೆ ಒಳಗಡೆ ಇರೋದಿಲ್ಲ. ಒಳಗಡೆ ಇರೋದಿಲ್ಲ. ಹೌದು, ಬಾಳೆಯಲ್ಲಿ ಸಣ್ಣ ಬೀಜಗಳಿರ್ತವ, ಬೀಜ ಅಂತ ಅನ್ಸೋದಿಲ್ಲ ಅಲ್ವಾ? ಹೌದು ಸರ್. ಹೌದು ಹೌದು, ಹೀಗೆ ನೋಡ್ತಾ ಹೋದ್ರೆ ಸಿಗ್ತವೆ ಬೇರೆ ಬೇರೆ ಹಣ್ಣುಗಳು. ಹೌದು, ಒಳ್ಳೇದು ಸುಬ್ರಹ್ಮಣ್ಯ ಅವರೇ, ಧನ್ಯವಾದ. ನಮಸ್ಕಾರ. ಕೇಳಿದ್ರೆ ಕೊನೆ ಕರೆ ಬೇಡ ಅನ್ನಿಸ್ತಾ ಇದೆ, ಸಮಯ ಮೀರ್ತಾ ಇರೋದ್ರಿಂದ ಇಲ್ಲಿಗೆ ನಾವು ಕರೆಯನ್ನು ಮುಕ್ತಾಯ ಮಾಡ್ತಾ ಇದ್ವಿ, ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ವಿ, ಕರೆಗಳನ್ನು ಮಾಡ್ತಾ ಇದ್ರಿ, ಸಾಕು ಅನ್ನಿಸ್ತದೆ. ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿ ಮಾಡೋಣ. ಸಂಪರ್ಕಿಸಿದ ಆಲಿಸಿದ ಎಲ್ಲರಿಗೂ ಈ ಸಂದರ್ಭದಲ್ಲಿ ನಮಸ್ಕಾರಗಳು. ಶ್ರೋತೃಗಳೇ, ಇದುವರೆಗೆ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದ ಕಾರ್ಯಕ್ರಮ ಕೃಷಿ ಸಿರಿ ಕೇಳಿದಿರಿ. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಡಾ ವಿಜಯ ಅಂಗಡಿ. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ, ಕಾಫಿ ಬೆಳೆಯಲ್ಲಿ ಹಾನಿ ಮಾಡುವ ಕಾಂಡಕೋರಕ ಕೀಟದ ಹತೋಟಿ ಬಗ್ಗೆ ಸಲಹೆಗಳನ್ನು ನೀಡುತ್ತಾರೆ ಚಿಟ್ಟಳ್ಳಿಯ ಕಾಫಿ ಸಂಶೋಧನಾ ಉಪಕೇಂದ್ರದ ಬಿವಿ ರಂಜಿತ್ ಕುಮಾರ್. ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ಸಿರಿ ಕೇಳಿದಿರಿ. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ. ಸುದ್ದಿ ಜುಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 08272300018. ಸುದ್ದಿ ಜುಂಪೆ ಓದ್ತಾ ಇರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವು April 1 ಹೊತ್ತಾರೆ 11 5 ಆವೃತ್ತಿಯ ಪರೀಕ್ಷಾ ಪೇ ಚರ್ಚಾ ಆನ್ಲೈನ್ ವರ್ಚುವಲ್ ಮೂಲಕ ಕಾರ್ಬರ್ನ ಪಾಲ್ಗೊಂಡಿದ್ದು, ಈ ನಿಟ್ಟಿಲಿ ವಿದ್ಯಾರ್ಥಿಗ, ಶಿಕ್ಷಕರು, ಪೋಷಕರು ಇದರ ಸದುಪಯೋಗ ಪಡ್ಕೊಳ್ಳುವಂಗೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ ಅವು ಮಾಹಿತಿ ಕೊಟ್ಟಳು. ಸ್ಪೆಷಲ್ ಒಲಿಂಪಿಕ್ಸ್ ಭಾರತ ಆಯೋಜಿಸಿದ ಆಜಾದಿಕ್ ಅಮೃತ ಮಹೋತ್ಸವ ಕಾರ್ಬಾರ್ ಇದರ ಪ್ರಯುಕ್ತ April 7 ಬುದ್ಧಿಮಾಂದ್ಯತೆಯಿಂದ ಬಳಲುತ್ತಿದ್ದವಕ್ಕೆ ಆರೋಗ್ಯ ತಪಾಸಣೆ ಹಮ್ಮಿಕೊಳ್ಳಲಾಗುತ್ತು. ಜಿಲ್ಲೆಯಲ್ಲಿ ಬುದ್ಧಿಮಾಂದ್ಯ ಮಕ್ಕ ಹಂಗೆ ವಿಶೇಷ ಶಾಲೆಯಲ್ಲಿ ಓದ್ತಿದ್ದ ಎಲ್ಲಾ ಮಕ್ಕ ಅಂದರೆ 6-25 ಹೆಸರನ್ನ ನೋಂದಾಯಿಸಿ ಕಣಕ್. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾದರೆ ದೂರವಾಣಿ ಸಂಖ್ಯೆ 08-772-2958 ಸಂಪರ್ಕಿಸಕೃತ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ವಿಮಲಾ ಅವು ಕೇಳಿಕೊಂಡಳು. ಕೊಡಗು ಜಿಲ್ಲೆನ ಕುಶಾಲನಗರ ಪಟ್ಟಣ ಪಂಚಾಯಿತಿ ವ್ಯಾಪ್ತಿ ಹಂಗೆ ಮುಳ್ಳುಸೋಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಲಿ ಕಾವೇರಿ ನದಿ ಮೂಲದ ನೀರು ಸರಬರಾಜ್ ಒಳಚರಂಡಿ ಮಂಡಳಿ ಕಡೆಯಿಂದ ಮಾಡಲಾಗುತ್ತಿದ್ದ ನಳ ಸಂಪರ್ಕದ ನೀರಿನ ಬಾಕಿ ಇದ್ದ ಬಿಲ್ಲು ಮೊತ್ತನ ಗ್ರಾಹಕರು ತಮ್ಮ ಬಿಲ್ಲಿನ ಬ್ಯಾಗನೆ ಪಾವತಿಸುವ ಹಂಗೆ ಜಿಲ್ಲಾಧಿಕಾರಿಯು ತಿಳಿಸಿಯಳು. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಲ್ಲಿ ಕಳೆದ 9.5 ಕಂಪ್ಯೂಟರ್ ಆಪರೇಟರ್ ಆಗಿ ಚಾಕ್ರಿ ಮಾಡುತ್ತಿದ್ದ MY ಶಕೀಲಾ ಅವರನ್ನ ಇಂದು ಕ್ರೀಡಾ ಇಲಾಖೆನ ಮಡಿಕೇರಿಯಲ್ಲಿ ಸನ್ಮಾನಿಸಲಾಯಿತು. 2021-22 ಸಾಲಿನಲ್ಲಿ ಕರ್ನಾಟಕ ಅಭಿವೃದ್ಧಿ ಕಾರ್ಬಾರ್ಗಳ 20 ಅಂಶ ಸೇರಿದಂಗೆ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಸಭೆನ ಪ್ರಾಥಮಿಕ ಪ್ರೌಢಶಿಕ್ಷಣ ಮತ್ತೆ ಸಕಾಲ ಸಚಿವರು ಮತ್ತೆ ಕೊಡಗು ಜಿಲ್ಲಾ ಉಸ್ತುವಾರಿ ಮಂತ್ರಿ ಬಿಸಿ ನಾಗೇಶ್ ಅವರ ಅಧ್ಯಕ್ಷತೆಯಲ್ಲಿ March 31 ಹೊತ್ತಾರೆ 11 ಪ್ಯಾಟೆನ ಜಿಲ್ಲಾ ಪಂಚಾಯತ್ ಸಭಾಬಾಡಲಿ ನಡೆದದೇತ ಜಿಲ್ಲಾ ಪಂಚಾಯತ್ ಸಿಇಒ ಬನ್ವರ್ ಸಿಂಗ್ ಮೀನಾ ಅವು ತಿಳಿಸಿಯಳು. ಜಿಲ್ಲಾಡಳಿತ ಕಡೆಯಿಂದ ಪದ್ಮಭೂಷಣ ಜನರಲ್ ಕೆಎಸ್ ತಿಮ್ಮಯ್ಯ ಅವರ 116 ಹುಟ್ಟಿದ ಹಬ್ಬನ March 31 ಹೊತ್ತಾರೆ 10:30 ಜನರಲ್ ತಿಮ್ಮಯ್ಯ ಸ್ಮಾರಕ ಭವನ ಸನ್ನಿ ಸೈಡ್ಲಿ ನಡೆದದೇತ ಜಿಲ್ಲಾ ಉಸ್ತುವಾರಿ ಮಂತ್ರಿ ಹಂಗೆ ಶಾಸಕರುಗಳ ಉಪಸ್ಥಿತಿಯಲ್ಲಿ ಆಚರಿಸಲಾದೆ. ಜನರಲ್ ತಿಮ್ಮಯ್ಯ ಸ್ಮಾರಕ ಭವನ ಅಂಗಳಲ್ಲಿ ವಸ್ತುಗಳ ಮಾರಾಟ ಮಳಿಗೆನ ಉದ್ಘಾಟನಾ ಜಂಬರ ನಡೆದದೆ. ಸಾರ್ವಜನಿಕರಿಗೆ ಹಂಗೆ ಶಾಲಾ ಮಕ್ಕಳಿಗೆ March 31 ಸ್ಮಾರಕಕ್ಕೆ ಪುಕ್ಸಟೆಯಾಗಿ ಪ್ರವೇಶ ಕಲ್ಪಿಸಲಾಗುತ್ತು. ಇದರ ಸದುಪಯೋಗನ ಸಾರ್ವಜನಿಕರ ಹಂಗೆ ಶಾಲಾ ಮಕ್ಕ ಪಡ್ಕೊಳ್ಳುವ ಹಂಗೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ ಅವು ಮನವಿ ಮಾಡಿಕೊಂಡಳು. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಕೊಡಗು ಘಟಕದ ಜಿಲ್ಲಾ ಸಭಾಧ್ಯಕ್ಷರಾಗಿ ಬಿಕೆ ರವೀಂದ್ರ ರೈ, ಉಪಾಧ್ಯಕ್ಷರಾಗಿ ಅನಿಲ್ ಎಚ್ಟಿ, ಪ್ರಧಾನ ಕಾರ್ಯದರ್ಶಿಯಾಗಿ ಮುರಳೀಧರ್ ಅವು ಆಯ್ಕೆಯಾಗಳು. ಕೊಡಗಿನ ಮೂಲದವರಾಗಿದ್ದು ಸಂಜಯ್ ಗಾಂಧಿ ಟ್ರಾಮಾ ಮತ್ತೆ ಅಸ್ಥಿ ಚಿಕಿತ್ಸಾ ಸಂಸ್ಥೆಯಲ್ಲಿ ಪ್ರೊಫೆಸರ್ ಆಗಿದ್ದು ಡಾ ವಿಆರ್ ಅಯ್ಯಪ್ಪನ್ ಅವು ಕರ್ನಾಟಕದ ಪ್ರತಿಷ್ಠಿತ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಶೈಕ್ಷಣಿಕ ಮಂಡಳಿನ ಸದಸ್ಯರಾಗಿ ನೇಮಕ ಆಗೋಳು. ಇವು ಕುಶಾಲನಗರದ ನಿವಾಸಿಯಾದ ಕೆಜಿ ರುಕ್ಮಿಣಿ ಮತ್ತೆ ರಾಮಚಂದ್ರ ಅವರ ಮಂಗ. April 3 ಮೂರ್ನಾಡ್ ಹೈಸ್ಕೂಲ್ನ ಅಂಗಲ್ಲಿ ತೆಂಗಿನಕಾಯಿಗೆ ಗುಂಡು ಹೊಡೆಯುವ ಪೈಪೋಟಿ ನಡೆದದೇತ ಮೂರ್ನಾಡ್ ಶೂಟರ್ಸ್ ಕ್ಲಬ್ ಆಯೋಜನೆಯಿಂದ ಗೊತ್ತಾಗುಟ್ಟು. ಇಂದು ಜಿಲ್ಲೆಯಲ್ಲಿ ಅಲ್ಲಲ್ಲಿ ಗುಡುಗು ಸಹಿತ ಭಾರೀ ಮಳೆ ಸುರಿದುಟ್ಟು. ಮಡಿಕೇರಿ ಹತ್ತಿರದ ಕೆಬಾಡಗಳಿ ಶುರು ಆಗಿದ್ದ ಕೊಡವ ಹೆರಿಟೇಜ್ ಸೆಂಟರ್ನ ಕಾಮಗಾರಿನ ಇದೇ ಜುಲೈ ತಿಂಗಳೊಳಗೆ ಪೂರ್ಣಗೊಳಿಸಿ ಉದ್ಘಾಟನೆ ಮಾಡುವ ಹಂಗೆ ರಾಜ್ಯ ಕನ್ನಡ ಮತ್ತೆ ಸಂಸ್ಕೃತಿ ಇಲಾಖೆನ ಮಂತ್ರಿ ಸುನೀಲ್ ಕುಮಾರ್ ಅವು ಭರವಸೆ ನೀಡಿದ್ದು. ವಾಂಡರರ್ಸ್ ಸ್ಪೋರ್ಟ್ಸ್ ಕ್ಲಬ್ ಕಡೆಯಿಂದ ಶಾಲಾ ವಿದ್ಯಾರ್ಥಿಗಳಿಗೆ ಹಂಗೆ ಸಾರ್ವಜನಿಕರಿಗೆ ನುರಿತ ತರಬೇತುದಾರರಿಂದ ಯೋಗ ಹಾಕಿ ತರಬೇತಿ ಪುಕ್ಸಟೆಯಾಗಿ ಬೇಸಿಗೆ ಶಿಬಿರ ಏರ್ಪಡಿಸಿಯಳು. ಕೊಡಗಿನ ಬೆಳೆಗಾರರು ಬಹುವರ್ಷದಿಂದ ಬೇಡಿಕೆಯಾಗಿದ್ದ ಹತ್ತಿಯ ಚಿಪ್ಪಿವರೆಗಿನ ಕೃಷಿ ಪಂಪ್ಸೆಟ್ಗಳಿಗೆ ಪುಕ್ಸಟೆ ವಿದ್ಯುತ್ ಪೂರೈಸಿದ ಯೋಜನೆಗೆ ಶ್ರಮಿಸಿದ ಮಡಿಕೇರಿ ಕ್ಷೇತ್ರದ ಶಾಸಕ ಎಂಪಿ ಅಪ್ಪಚ್ಚು ರಂಜನ್ ಅವರ ಕೊಡಗು ರೈತ ಸಂಘ ಕಡೆಯಿಂದ ಸನ್ಮಾನಿಸಲಾಯಿತು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ.

ಪರೀಕ್ಷರ ಸಂದರ್ಭತ್ ಮಕ್ಕಕ್ಕೆ ಧೈರ್ಯ ಕೊಡಪಾಂಡ ಕೂಟಕ್ ಸರಿಯಾನ ಬಟ್ಟೆ ಬಳಿ ಕಾಟಿ ಕೊಡಪ ಉದ್ದೇಶತ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶುರು ಮಾಡನ ಪರೀಕ್ಷಾ ಪೆ ಚರ್ಚಾ ಅನ್ನುವ ಕಾರ್ಯಕ್ರಮದ ಅಂಜನೆ ಆವೃತ್ತಿ ಏಪ್ರಿಲ್ 1 ಪೊಲಕ 11 ಗಂಟೆಕ್ ಆನ್ಲೈನ್ ಪಿಂಜ ವರ್ಚುವಲ್ ರ ಮೂಲಕ ಪ್ರಧಾನಿ ನಡತುವ ವಿದ್ಯಾರ್ಥಿಯ ಉಪಾಧ್ಯಾಯ ಪಿಂಜ ಅಪ್ಪ ಅವಂಗ ಈ ಸಂವಾದ ಕಾರ್ಯಕ್ರಮದ ಪ್ರಯೋಜನ ಪಡೆದವನಿಗೆ ಜಿಲ್ಲಾಧಿಕಾರಿ ಡಾ ಸತೀಶ್ ಅರಿಚಿಟಿತ್. ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಳೆಲ್ ಇಂದು ಸುದ್ದಿಗೋಷ್ಠಿ ನಡೆಸಿತು. ತಕ್ಕ ಪರಂದ ಜಿಲ್ಲಾಧಿಕಾರಿ ಮಡಿಕೇರಿ ಕೇಂದ್ರೀಯ ವಿದ್ಯಾಲಯದ ಪದ್ಮಪ್ರಿಯ ಈ